ಸುಮಾರು 7-8 ತಿಂಗಳು ಗರ್ಭಾವಸ್ಥೆಯಲ್ಲಿದ್ದಾಗ ನಾವು ಒಂದು ಸಾರಿ ಜಂತುನಾಶಕ ಔಷಧಿಯನ್ನ ಅದಕ್ಕೆ ರಾಸಿಗೆ ಕೊಡಬೇಕಂತ ಹೇಳ್ತೀವಿ ತಾಯಿಗೆ. ಸೊ ಕೊಡೋದ್ರಿಂದ ಏನಾಗ್ತದೆ, ತಾಯಿಗೂ ಜಂತು ಇದ್ರೆ ನಿವಾರಣೆ ಆಗಿ ಅದು ಒಂದು ಆರೋಗ್ಯ ವೃದ್ಧಿ ಆಗ್ತದೆ, ಜೊತೆಗೆ ಒಳಗಡೆ ಬೆಳೀತಕ್ಕಂತ ಏನು ಕರು ಇರ್ತದೆ ಅದಕ್ಕೂ ಅನುಕೂಲ ಆಗ್ತದೆ. ಅಂದ್ರೆ ವರ್ಷದಲ್ಲಿ ಒಂದ್ಸಾರಿ ಕೊಡಲೇಬೇಕು, ಒಂದ್ಸಾರಿ ಅದು ಗರ್ಭಾವಸ್ಥೆಯಲ್ಲಿದ್ದಾಗ 7-8 ತಿಂಗಳಿದ್ದಾಗ ನಾವು ದೊಡ್ಡ ರಾಸಿಗೆ ಕೊಟ್ಬಿಟ್ರೆ ಬಹಳ ಒಳ್ಳೇದು. ಸೊ ಇದನ್ನ ನಾವು ಮೊದಲು ಮಾಡಬೇಕಾಗ್ತದೆ. ಇನ್ನು ಎರಡನೇದು ಕೆಲವು ಸಾಂಕ್ರಾಮಿಕ ರೋಗ ಬರ್ತವೆ ನಮ್ಮಲ್ಲಿ, ಮುಖ್ಯವಾಗಿ ಕಾಲು ಮತ್ತು ಬಾಯಿ ರೋಗ. ಸೊ ವರ್ಷಕ್ಕೆ ನಾವು 2 ಸಾರಿ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಈ ಲಸಿಕೆನ ಹಾಕ್ತೀವಿ. ಸೊ ಅಂತ ಸಮಯದಲ್ಲಿ ಈ ಲಸಿಕೆನ ನಾವು ಈ ರಾಸುಗಳಿಗೆ ಕೊಟ್ಟಾಗ ಸೊ ಯಾವ್ದೇ ತರದ ಈ ರೋಗ ಬರಲಿಲ್ಲ ಅಂದ್ರೆ ನಾವು ಹಾಲಿನ ಇಳುವರಿನ ಪಡಿಬಹುದು, ಯಾವುದು ತೊಂದರೆ ಇಲ್ಲ. ಯಾಕಂತಂದ್ರೆ ಈ ರೋಗ ಬಂತಂದ್ರೆ ಪೂರ್ತಿ ಹಾಲಿನ ಇಳುವರಿನೂ ಕಡಿಮೆ ಆಗ್ತದೆ, ಒಂದು ಗರ್ಭ ಧರಿಸಿದಂತ ರಾಸು ಇದ್ರೆ ಅದು ಕಂದನೂ ಆಗ್ಬಿಡ್ತದೆ. ಸೊ ಯಾವ ರಾಸುಗಳಿಗೆ ನಾವು ಮಾಡಿಸ್ಬೇಕಂತ ಹೇಳ್ತೀವಿ ಅಂದ್ರೆ ಸುಮಾರು 7-8 ತಿಂಗಳ ಗರ್ಭ ಇದ್ರೆ ಅವಕ್ಕೆ ಮಾಡೋದಿಲ್ಲ ಗರ್ಭ ಧರಿಸಿರ್ತಕ್ಕಂಥ ರಾಸುಗಳಿಗೆ. ಮತ್ತೆ 3 ತಿಂಗಳು ಒಳಗಡೆ ಇರ್ತಕ್ಕಂಥ ಕರುಗಳಿಗೆ ಸಹ ನಾವು ಈ ಲಸಿಕೆನ ಹಾಕೋದಿಲ್ಲ. ಇನ್ನು ಉಳಿದ ಎಲ್ಲಾ ರಾಸುಗಳಿಗೆ ನಾವು ಈ ಲಸಿಕೆನ ಹಾಕ್ಬೇಕಂತ ಹೇಳ್ತೀವಿ. ಕೆಲವು ರೈತರಲ್ಲಿ ಏನಿದೆ ನಂಬಿಕೆ ಅಪನಂಬಿಕೆ ಇದೆ ಅಂದ್ರೆ ಈ ಇಂಜೆಕ್ಷನ್ ಹಾಕೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗ್ಬಿಡ್ತದೆ, ಅದಕ್ಕೆ ಹಾಕ್ಸೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಹಾಲಿನ ಇಳುವರಿಗೂ ಮತ್ತು ಲಸಿಕೆಗೂ ಸಂಬಂಧನೇ ಇಲ್ಲ, ತಪ್ಪು ಕಲ್ಪನೆ. ಒಂದು ದಿವಸ ಈಗ ನಾವು ಮಾಮೂಲಿ ಯಾವ್ದೋ ಒಂದು ಲಸಿಕೆ ತೆಗೆದುಕೊಂಡಾಗ ಒಂದ್ ದಿವಸ ನಮ್ಗೆ ಕೈ ನೋವು ಇರ್ತದೆ, ಜ್ವರ ಬರ್ತದೆ, ಅದೇ ತರ ರಾಸುಗಳಿಗೆ ಕೆಲವು ರಾಸುಗಳಿಗೆ ಇರ್ತದೆ, ಅದು ಯಾವ್ದೇ ತರ ತೊಂದರೆ ಹಾಲಿಗೆ ಕೊಡೋದಿಲ್ಲ. ಸೊ ಒಂದ್ ವೇಳೆ ಲಸಿಕೆ ಹಾಕ್ಸಲಿಲ್ಲ ರೋಗ ಬಂತಂದ್ರೆ ಪೂರ್ತಿ ಹಾಲೇ ಹೋಗ್ಬಿಡ್ತದಲ್ಲ ಅಂತ ಆ ನಿಟ್ಟಿನಲ್ಲಿ ನಮ್ಮ ರೈತರು ಯೋಚನೆ ಮಾಡಬೇಕು. ಸೊ ಲಸಿಕೆ ಹಾಕಕ್ ಬಂದಾಗ ಮಾತ್ರ ಈ ಒಂದು ಕಾಲು ಮತ್ತು ಬಾಯಿ ರೋಗದ ಲಸಿಕೆನ ಉಚಿತವಾಗಿ ಹಾಕ್ಸ್ಕೋಬೇಕಂತ ಕೇಳ್ತೀನಿ. ಇನ್ನೊಂದು ಮುಖ್ಯ ಅಲ್ಲೇನೋ ಒಂದು ನಿರ್ವಹಣೆ ಮಾಡ್ಬೇಕಾದ ರಾಸುಗಳದ್ದಂದ್ರೆ ಮೈ ಮೇಲೆ ಈ ಉಣ್ಣೆ ಏನು ಇರ್ತದೆ, ಸೊ ಅವನ್ನ ಕಾಲಕಾಲಕ್ಕೆ ನೋಡಿ ಅವನ ನಿವಾರಣೆನ ನಮ್ಮ ಒಂದು ಪಶುವೈದ್ಯರ ಸಲಹೆ ಮೇರೆಗೆ ಮಾಡ್ಬೇಕಾಗ್ತದೆ. ಸೊ ಮೈಗೆ ಹಚ್ಚೋದಿರ್ಲಿ ಅಥವಾ ಶೆಡ್ಡಿಗೆಲ್ಲ ಅದನ್ನ ಎಣ್ಣೆಗಳು ಸಿಗ್ತಾವೆಲ್ಲ ಹಚ್ಚಲಿಕ್ಕೆ ಸಿಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ಲಭ್ಯತೆ ಇದೆ. ಸೊ 1 ಲೀಟರ್ಗೆ 2 ml ಅಂದ 4 ml ಅದನ್ನ ಮಿಶ್ರಣ ಮಾಡಿ ಮೈಗೆ ಹಚ್ಚಬೇಕು ಮತ್ತು 1 ಗಂಟೆ ಬಿಟ್ಟು ಸ್ನಾನ ಮಾಡಿಸ್ಬೇಕು. ತದನಂತರ ಶೆಡ್ಗೂ ಕೂಡ ಅದನ್ನ ನಾವು ಸ್ಪ್ರೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಶೆಡ್ ಅಲ್ಲಿ ಸುಮಾರು ಒಂದು ಉಣ್ಣೆ ಇತ್ತು ಅಂದ್ರೆ 1 ಲಕ್ಷದವರೆಗೂ ಅದು ತತ್ತಿ ಇಡ್ತದೆ. ಸೊ ಅಷ್ಟೊಂದು ಉಣ್ಣೆ ಶೆಡ್ ಅಲ್ಲೂ ಇರ್ತದೆ ಒಂದೊಂದ್ಸಾರಿ. ಸೊ ಶೆಡ್ನು ನಾವು ಏಕಕಾಲಕ್ಕೆ ಅದನ್ನ ನಿರ್ವಹಣೆ ಮಾಡ್ಬೇಕಾಗ್ತದೆ. ಆಮೇಲೆ ಮೊದಲೇ ಹೇಳಿದೆ ನಾನು, ಅತಿ ಮುಖ್ಯವಾಗಿ ಅಂದ್ರೆ ದಿನಕ್ಕೆ 1 ಅಥವಾ 2 ಸಾರಿ ನಾವು ಸ್ನಾನ ಮಾಡಿಸ್ಬೇಕು. ಬೇಸಿಗೆಯಲ್ಲಿ ಅಂದ್ರೆ 2 ಸಾರಿ ಮಾಡಿಸ್ಬೇಕು ಕನಿಷ್ಠ, ಕನಿಷ್ಠ ಆರು ಒಂದು. ಯಾಕಂದ್ರೆ ಇದಕ್ಕೆ ಯಾವ್ದೇ ತರದ ಈ ಬೆವರಿನ ಗ್ರಂಥಿಗಳು ನಮ್ಮ ರಾಸುಗಳಿಗೆ ಇರೋದಿಲ್ಲ. ಸೊ ಅದು ಮೈಯಲ್ಲಿರ್ತಕ್ಕಂತ ಒಂದು ಶಾಖನ ಹೊರಗಡೆ ಹಾಕ್ಬೇಕಾದ್ರೆ ನಾವು ಅದನ್ನ ಕೂಲಾಗಿ ಇಡಬೇಕಾಗ್ತದೆ. ಆಮೇಲೆ ಇನ್ನು ನಮ್ಮ ಈ ಭಾಗದಲ್ಲಿ ಬೇಸಿಗೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಶೆಡ್ ಅನ್ನ ತಣ್ಣಗಾಗಿಡಬೇಕು, ಸಾಕಷ್ಟು ನೆರಳಲ್ಲಿ ಇದು ಮಾಡಬೇಕು. ಆಮೇಲೆ ಬೆಳಿಗ್ಗೆ 1-2 ತಾಸು ಅಷ್ಟೇ ತಂಪಾದ ಸಮಯದಲ್ಲಿ ಅವನ್ನ ಮೇಯಿಸೋದಕ್ಕೆ ಬಿಡಬೇಕು ಬೆಳಿಗ್ಗೆ ಅಥವಾ ಸಾಯಂಕಾಲ. ಆಮೇಲೆ ಕೆಚ್ಚಲ ನಿರ್ವಹಣೆನೂ ಅಷ್ಟೇ ಮುಖ್ಯ. ನಾ ಹೇಳ್ದಂಗೆ ಸರಿಯಾಗಿ ಹಾಲು ಹಿಂಡಕ್ಕಿನ ಮುಂಚೆ ಮತ್ತು ನಂತರ ಅದನ್ನ ಸರಿಯಾಗಿ ತೊಳೆದು ಹಾಲನ್ನ ಹಿಂಡ್ಕೊಂಡು ಆವಾಗ ನಾವು ಅದನ್ನ ಕೆಚ್ಚಲನ್ನ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಯಾಕಂದ್ರೆ ಯಾವ್ದು ಲಕ್ಷಣ ತೋರಿಸ್ದೇನೆ ಹಾಲು ಇಳುವರಿ ಕೊಡ್ತಾ ಇರ್ತದೆ, ಬಟ್ ಕೆಚ್ಚಲು ಬಾವು ಒಳಗಡೆ ಇರ್ತದೆ. ಈಗ ಕೆಲವೊಂದು ರಾಸುಗಳಲ್ಲಿ ಮಲಗಿದಾಗ ಹಾಲು ಹೋಗ್ತಾ ಇರತ್ತೆ, ಹಾಗೆ ಬಿದ್ದಿರತ್ತೆ ಹಾಲು, ಕೆಲವೊಮ್ಮೆ ಮಲಗಿದಾಗ ಹಾಲು ಬೀಳ್ತಿರ್ತದೆ, ಅದು ಏನು ತೊಂದರೆ ಅಂತಿರ್ತದೆ? ಒಂದು ಅದಕ್ಕೆ ನಾವು ಲೀಕಿ ಟೀಟ್ಸ್ ಅಂತ ಹೆಣ್ಣು ಹೇಳ್ತೀವಿ. ಅದು ಸಾಮಾನ್ಯವಾಗಿ ಅದು HF ತಳಿಗಳಲ್ಲಿ ನಾವು ನೋಡ್ತೀವಿ, ಯಾಕಂದ್ರೆ ಅದು ದೊಡ್ಡ ಗಾತ್ರದ ಒಂದು ರಾಸು ಇರ್ತದೆ. ಸೊ ಮಲಗಿದಾಗ ಅದು ಕೆಚ್ಚಲು ಮೇಲೆ ವಜ್ಜ ಬೀಳೋದ್ರಿಂದ ಸೊ ಆ ಒಂದು ಹಾಲಿನ ಸಮಯ ಹತ್ತಿರ ಆದಂಗೆಲ್ಲ ಅದು ಹಾಲು ಸೋರಿಸ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಈ ಮ್ಯಾಟ್ಗಳನ್ನು ಹಾಕೊಂಡ್ರೆ ಅದನ್ನ ಒಂದು ನಿಯಂತ್ರಣ ಮಾಡಬಹುದು. ಆ ತರ ಏನಾದ್ರೂ ತೊಂದರೆ ಇತ್ತಂದ್ರೆ ದಿನಕ್ಕೆ 3 ಸಾರಿ ಹಾಲು ಹಿಂಡ್ಬಿಟ್ರೆ ಅದನ್ನ ನಾವು ನಿವಾರಣೆ ಮಾಡಬಹುದು. ಸಮಸ್ಯೆ ಏನು ಅಂತ ಇದೇನು ಗಂಭೀರ ಸಮಸ್ಯೆ ಅಲ್ಲ. ಬಟ್ ಮುಖ್ಯವಾಗಿ ಕೆಚ್ಚಲ ನಿರ್ವಹಣೆ ಮಾಡೋದಂದ್ರೆ ನಾವು ಅವಾಗ ಅವಾಗ ಪಶುವೈದ್ಯರಿಂದ ಪರೀಕ್ಷೆ ಮಾಡ್ತಿರ್ಬೇಕು. ಯಾಕಂದ್ರೆ ನೋಡೋದಕ್ಕೆ ಹಾಲು ಚೆನ್ನಾಗಿರ್ತದೆ, ಬಟ್ ಅಲ್ಲಿ ಕೆಚ್ಚಲು ಬಾವು ಇರ್ತದೆ, ನಾವು ಅದಕ್ಕೆ ಸಬ್ ಕ್ಲಿನಿಕಲ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಸೊ ಹಂಗಿದ್ದಾಗ ಅದು ನಾವು ಸರಿಯಾದ ಒಂದು ತಕ್ಷಣ ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಅದು ಜಾಸ್ತಿ ಆಗಿ ಉಲ್ಬಣಗೊಂಡು ಹಾಲಿನ ಇಳುವರಿನ ಕಡಿಮೆ ಆಗ್ಬಿಡ್ಬೋದು. ಅಥವಾ ಮುಂದಿನ ಸೂಲಲ್ಲಿ ಆ ಕೆಚ್ಚಲೇನೆ ಅದು ಯಾವುದೇ ಹಾಲು ಕೊಡ್ದಾಗಿಂದ ನಿಷ್ಪ್ರಯೋಜಕನೂ ಆಗ್ಬಹುದು. ಈಗ ರಾಸುಗಳಿಗೆ ನೀರನ್ನ ಕುಡಿಸೋದು ಎಷ್ಟು ಟೈಮ್ ವೇಳೆ ಕುಡಿಸ್ಬೇಕಂತಿರ್ತಾವೆ? ಸುಮಾರು ನಾವು ಹೇಳ್ತೀವಿ ದಿನಕ್ಕೆ 3 ಸಾರಿ ಅದಕ್ಕೆ ಒಳ್ಳೆಯ ಶುದ್ಧವಾದ ಮತ್ತು ತಂಪಾದ ನೀರನ್ನು ಕೊಡಬೇಕಂತ. ಆಮೇಲೆ ಕೊಡೋ ಸಮಯ ಬಹಳ ಮುಖ್ಯ. ಪೌಷ್ಟಿಕಾಹಾರ ಕೊಟ್ಟ ನಂತರ 1 ಗಂಟೆ ಬಿಟ್ಟು ಕೊಡಬೇಕಂತ ಹೇಳ್ತೀವಿ. ಸೊ ನೀರು ಕುಡಿಸಿ ಪೌಷ್ಟಿಕಾಹಾರ ಕೊಟ್ಟರೆ ಅದು ಸರಿಯಾಗಿ ಈ ಕರುಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಹೋದ ಮೇಲೆ ಸರಿಯಾದ ಅದು ಪೌಷ್ಟಿಕಾಂಶ ಮೈಗೆ ಸೇರೋದಿಲ್ಲ. ಸೊ ಖಾಲಿ ಹೊಟ್ಟೆಯಲ್ಲೇ ಪೌಷ್ಟಿಕಾಹಾರ ಕೊಟ್ಟು ನಂತರ ನಾವು ನೀರನ್ನು ಕೊಟ್ಟು ಆಮೇಲೆ ಹಸಿ ಹುಲ್ಲು ಅಥವಾ ಒಣ ಹುಲ್ಲನ್ನು ಹಾಕಬೇಕಾಗ್ತದೆ.

ಒಳ್ಳೆಯದು ಡಾಕ್ಟರ್ ಪಾಟೀಲ್ರ, ಇದುವರೆಗೂ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಜೊತೆಗೆ ಪಶುಗಳ ಆರೋಗ್ಯ, ಹೈನೂರು ಹಸುಗಳ ಆರೋಗ್ಯದ ಬಗ್ಗೆ ಏನೆಲ್ಲ ಗಮನವನ್ನು ನಮ್ಮ ರೈತ ಬಾಂಧವರು ಹರಿಸಬೇಕಾಗಿದೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಇಂಥ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಹೈನುಗಾರಿಕೆಯಲ್ಲಿ ತೊಡಗಿದವರು ಅಳವಡಿಸ್ಕೊಂಡ್ರೆ ಮುಖ್ಯವಾಗಿ ನೀವು ಹೇಳಿದಂಗೆ ಖರ್ಚನ್ನು ಭಾಳಷ್ಟು ಕಡಿಮೆ ಮಾಡಬೇಕಾಗಿದೆ. ಖರ್ಚು ಕಡಿಮೆ ಮಾಡಿದಂದರೆ ಅದು ನಮಗೆ ಅಧಿಕ ಲಾಭ ಬರೋದ್ರಲ್ಲಿ ಖಂಡಿತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ವಿಚಾರವನ್ನು ಗಮನಿಸಲಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ಎಲ್ಲ ಕೇಳೋದು ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು. ಇದುವರೆಗೂ ಹೈನುರಾಸುಗಳಲ್ಲಿ ಹಾಲಿನ ಇಳುವರಿ ಹೆಚ್ಚಿಸಲು ಮತ್ತು ಆರೋಗ್ಯ ಪಾಲನೆಗೆ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ರಾಯಚೂರು ಜಿಲ್ಲೆಯ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಎಸ್ಎಸ್ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪೇಟೆ ದರಗಳು ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಜವರಿ ಕಡಲೆಕಾಳು ಕನಿಷ್ಠ 4,411 ರೂಪಾಯಿಯಿಂದ ಗರಿಷ್ಠ 4,719 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9,000 10,200 ರೂಪಾಯಿಗಳು. ಅಲಸಂದೆ 5,575 6,151. ಶೇಂಗಾ ಗುಂಗ್ರು 4,011 6,459. ಈರುಳ್ಳಿ 800 2,635. ಸೋನಮಸರಿ ಭತ್ತ 1,201 1,821. ಸೂರ್ಯಕಾಂತಿ 5,520 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 4,201 6,555. ಬಿಳಿ ತೊಗರಿ 4,646 6,650 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆ ದರಗಳನ್ನು ತಿಳಿದುಕೊಂಡಿದ್ರಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 33-34 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 18-20 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ -53-62 ಮತ್ತು ಕನಿಷ್ಠ ಆರ್ದ್ರತೆ ಪ್ರಮಾಣ -19-28 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ 12-21 ಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನವನ್ನು ವರದಿಯನ್ನಾಧರಿಸಿ ಕೆಲವು ಕೃಷಿ ಸಲಹೆಗಳು. ಸಾಮಾನ್ಯ ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ಸಾಮಾನ್ಯವಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳು. ರೈತರಿಗೆ ಈ ಮೂಲಕ ಸೂಚಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಆದಾಯವನ್ನು ಪಡೆಯಬಹುದಾಗಿದೆ. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಈಗಾಗಲೇ ಕಟಾವು ಮಾಡಿದಂತಹ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಿಡಬೇಕು, ಏಕೆಂದರೆ ದ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 11-12 ಮತ್ತು ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆಕಾಳುಗಳು ಶೇಕಡ 8 ಮತ್ತು ತರಕಾರಿ ಬೀಜಗಳು ಶೇಕಡ 5-6%. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆ ಮಾಡಬಹುದು, ಜೊತೆಗೆ ಉಗ್ರಾಣ ಕೀಟದ ಬಾಧೆಯನ್ನು ಕೂಡ ಕಡಿಮೆ ಮಾಡಬಹುದು. ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ ಅನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಇನ್ನು ಕಲ್ಲಂಗಡಿ ಬಿತ್ತನೆ ಮಾಡದಂತಹ ರೈತ ಬಾಂಧವರು ಕಲ್ಲಂಗಡಿ ಹಣ್ಣನ್ನು 3x1 ಮೀಟರ್ ಅಂತರದಲ್ಲಿ ನೀರಿನ ಅನುಕೂಲತೆಗಳನುಸಾರ ಊರಬಹುದು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿಯನ್ನು ಹೆಚ್ಚಿಸಬಹುದು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬಲೆಗಳನ್ನು ಹಾಕಬೇಕು. ಇನ್ನು ಮಾವು ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಣೆ ಮಾಡುವುದರಿಂದ ಮಾವಿನ ಇಳುವರಿ ಹೆಚ್ಚುತ್ತದೆ. ಅಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಕೂಡ ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೋನೋಜೋಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಜಿಗಿಹುಳು ಹತೋಟಿಗೆ 1 ಮಿಲಿಲೀಟರ್ ಬುಪ್ರೋಪೆಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಿಟಾಮಾಪ್ರಿಡ್ ಅಥವಾ ವೆರ್ಟಿಸಿಲಿಯಂ ಲೇಖಾನಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಇನ್ನು ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವಂತಹ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದಾಗಿರುತ್ತದೆ. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಪಶುಗಳಲ್ಲಿ ಕೆಚ್ಚಲ ಬಾವು ತಡೆಗಟ್ಟಲು ಹಾಲು ಕರೆದ ನಂತರ ತಕ್ಷಣ ಕೆಚ್ಚಲನ್ನು ಶುದ್ಧ ನೀರಿನಿಂದ ತೊಳೆಯಬೇಕು, ಅಲ್ಲದೆ ಸೋಂಕು ನಿವಾರಕದೊಂದಿಗೆ ಉಪಚರಿಸಬೇಕು. ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬದ್ಧತೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ರಾಮಸ್ವಾಮಿ ನುಲಿ ಅವರಿಂದ ಏಕತಾರಿ ಪದಗಳನ್ನು. ದಣಿದು ಮಲಗಿದೇನು, ದಣಿದು ಮಲಗಿದೇನು, ಸದ್ಗುರುದೇವ ದಣಿದು ಮಲಗಿದೇನು, ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದು ಮಲಗಿದೇನು, ದಣಿದು ಮಲಗಿದೇನು, ಸದ್ಗುರುದೇವ ದಣಿದು ಮಲಗಿದೇನು, ತರಸೆ ತಾಪವನು ಕಾಲಲ್ಲೊರಸೆ ಮಮತೆಯ ಅರಸೆ ದುರ್ಗುಣ ವ್ಯರಸೆ ವ್ಯಸನವ ಮರಸೆ ಮೋಹವ ಜರಸೆ ಮದಗಳ ಸುರಿರಿರಿರಿರಿರಿ ಶುದ್ಧ ಸಹಸ್ರದಳ ಚಪ್ಪರ ಮಂಚದ ಮೇಲೆ ದಣಿದು ಮಲಗಿದೇನು, ದಣಿದು ಮಲಗಿದೇನು, ಸದ್ಗುರುದೇವ ದಣಿದು ಮಲಗಿದೇನು, ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದು ಮಲಗಿದೇನು, ಶ್ರೀ ಗುರುದೇವ ದಣಿದು ಮಲಗಿದೇನು, ತಡದೆ ವಾಯುಗಳನು, ತುಂಗಳದೆ ಕ್ಲೇಶವ ಬಿಡದೆ ಈ ಕ್ಷಣ, ಕಡದೆ ಕಲ್ಪನ ಹಿಡಿದು ನಿಲ್ಲಿಸಿದೆ. ಕಿಡಿ ಕಿಡಿ ಕಿಡಿ ಕಿಡಿ ಬಿಡಿ ಮುತ್ತು ದರುವ ಹಂಸಾಸನದ ಮೇಲೆ ದಣಿದು ಮಲಗಿದೆನು, ಶ್ರೀ ಗುರುದೇವ ದಣಿದು ಮಲಗಿದೆನು. ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದು ಮಲಗಿದೆನು, ಶ್ರೀ ಗುರುದೇವ ದಣಿದು ಮಲಗಿದೆನು. ಅಳದೆ ವ್ರತಗಳನು, ಬಳದೆ ಮತಗಳ ಅಳಿದೆ ಗರ್ವವ, ಎಳೆದೆ ನಾಸಿಕ ಅಳದೆ ಸುಂಕವ, ಉಳದೆ ಮೀಸಲ ಥಳ ಥಳ ಥಳ ಥಳ ಬಯಲ ಚಿದಾನಂದ, ಬ್ರಹ್ಮಪೀಠದ ಮೇಲೆ ದಣಿದು ಮಲಗಿದೆನು, ಬ್ರಹ್ಮಪೀಠದ ಮೇಲೆ ದಣಿದು ಮಲಗಿದೆನು. ಸದ್ಗುರುದೇವಾ ಶ್ರೀ ಗುರುದೇವಾ ದಣಿದು ಮಲಗಿದೆನು. ಗಣ ಗಣ ಗಣ ಗಣ ಮಣಿಮಂಟಪದೊಳು ದಣಿದು ಮಲ